ಇದನ್ರಿ ಈಗೇನು ಅಂತ ತಂದು ಹಾಕ್ಯನೋದೇನಿದಿಲ್ಲರಿ, ಹೊಲ್ದಾಗ ಒಟ್ಟು ಬೆಳೆದೈತ್ರಿ ಒಟ್ಟು. ಆಮೇಲೆ ಊರಾಗ ಅಲ್ಲಿ ಅಲ್ಲಲ್ಲಿ ಅಡ್ಡಡೆ ನೀರು ಕುಡಿತೇವೆ, ಅಲ್ಲಲ್ಲಿ ಹೊಲ್ದಾಗ ಮೇವು ಮುಯ್ತೇವೆ. ಹಂಗಾಗಿ ಅದ್ರಾಗೇನು ಖರ್ಚು ಕಮ್ಮಿ ರೀ, ಹಂಗಾಗಿ ಅದು ಲಾಭ. ಕುರಿ ಸಾಕಾಣಿಕೆ ಖರ್ಚು ಕಡಿಮೆ, ರೈತರಾಗಿದ್ರೆ ಅವ್ರದೇ ಹೊಲದ ಬೆಳೆಯ ಒಟ್ಟು ಇರುತ್ತೆ, ಸಪ್ಪೆ ಇರುತ್ತೆ, ಮೇವಿಗೇನು ಕೊರತೆ ಆಗೋದಿಲ್ಲ. ಹಾಗಾಗಿ ಕುರಿ ಸಾಕಾಣಿಕೆ ಖರ್ಚು ಕಡಿಮೆ ಕಮ್ಮಿ. ಮತ್ತೆ ಫ್ರೀ ಇದ್ದಾಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೊಡ್ಕೊಂಡು ಹೋಗ್ತೀರಿ? ನಿಮ್ಮೂರಲ್ಲಿ ಮಾತ್ರ? ಅಂದ್ರೆ ಈಗ ಕುರಿಗಾಹಿಗಳು ದೂರ ಎಲ್ಲ ಹೋಗ್ತಾರೆ ಕುರಿಗಳನ್ನ ಬಿಟ್ಕೊಂಡು, ಹಂಗೇನಾರು ಹೋಗ್ತೀರಾ ನೀವು? ಇಲ್ರಿ, ನಾವು ಹೋಗಲ್ಲ. ನಾವು ಯಾಕಂದ್ರೆ 50 ಕುರಿ ಅದು, ನಮಗೆ ಎಷ್ಟು ನಿಗುತ್ತೆ ಅಷ್ಟು ನಾವು ಮಾಡ್ಕೊಂಡ್ರಿ. ನಾವು ಹೆಚ್ಚಿಗೆ ಏನಪ್ಪ ಅಂದ್ರೆ ಮತ್ತೆ ಊರು ಬಿಟ್ಟು ಹೋಗ್ಬೇಕಾದ್ರೆ, ನಮ್ಗೆ ಊರು ಬಿಟ್ಟು ಹೋಗೋದಾಗಲ್ರಿ. ಯಾವ ತಳಿ ಕುರಿಗಳು ಇರೋದು? ನಮ್ಮ ಜವರಿ ತಳಿ ರೀ, ನಮಗೆ ಇರೋದು ಜವರಿ ತಳಿ. ಮತ್ತೆ ಯಾವ ಇಲ್ಲರಿ ಬಂದೇವು, ಕೆಂಪು ಕುರಿ. ಈಗ ಈ ಕುರಿಗಳನ್ನು ಸಾಕ ನೀವು ಹೇಳೋದಷ್ಟು ಸುಲಭ ಅಲ್ಲ ಆ್ಯಕ್ಚುಲಿ. ಅವಕ್ಕೂ ರೋಗ ರುಜಿನ ಬರುತ್ತೆ, ಅವು ಕಾಯಿಲೆ ಕಸಾಲೆ ಆಗ್ತಿರ್ತದೆ, ಏನೋ ಎಲ್ಲ ಸಮಸ್ಯೆಗಳಾಗ್ತಿರ್ತವೆ, ಹೌದಲ್ವಾ? ಏನೇನು ಸಮಸ್ಯೆಗಳನ್ನು ನೀವು ಎದುರಿಸಿದ್ರಿ ಈಗ 5 ವರ್ಷಗಳಿಂದ? ನೀವು ಏನೇನು ತುಂಬ ಸಮಸ್ಯೆಗಳನ್ನು ನೀವು ಎದುರಿಸಿ, ಅವಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಬೇರೆ ನೀವು ಎಲ್ಲೋ ಹೊರಗಡೆ ಹೊಲದಲ್ಲಿದ್ದಾಗೆ ಪ್ರಾಣಿಗಳ ಕಾಟನೇ ಇರ್ತದೆ, ಏನೇನಾಯಿತು ಹೇಳಿ. ಆಮೇಲೆ ಇದು ಬರ್ತ್ರಿ, ಕೈ ಕಾಲು ಬೇನೆ ಬಾಯಿ ಬೇನೆ ಅಂತ ಬರ್ತ್ರಿ. ಆಮೇಲೆ ಇದು ಬರ್ತ್ರಿ, ಮೈಲೆಮ್ ಅಂತ ಬರ್ತ್ರಿ. ಮೈಲೆಮ್ ಬಂತಂದ್ನಪ್ಪ ಅಂದ್ರೆ ಅದು ಸೋಂಕು ರೋಗ ರೋಗದಾಗ ರೀ, ಸೋಂಕು ಆಡಿರ್ತದೆ. ಅದು ಹಿಂದಲ್ಲೇ ಒಂದು ಬಂತಂದ್ರೆ ಹಿಂದಲ್ಲೇ ಚೂಜಿ ಮಾಡಿಸ್ಕೊರಿ, ಅದಕ್ಕೆ ಚೂಜಿ ಮಾಡಿಸಿದ್ರೆ ಕಂಟ್ರೋಲ್ ಆಗುತ್ತೆ. ಎಲ್ಲ ಅಂದ್ನಪ್ಪ ಅಂದ್ರೆ ಅವು ಏಸು ಕುರಿ ಇದ್ರೂ ಹೊಸ ಹೋಗ್ತಾರೆ, ಉಳಿಯೋದು ಕಷ್ಟ, ಉಳಿಯಲ್ಲ ರೊಟ್ಟ ಉಳಿಯಲ್ಲ. ಈಗ ಆ ಸೋಂಕು ತಗುಲಿದೆ ಅಂತ ಹೆಂಗೆ ಗುರುತಿಡ್ತೀರಾ? ಅದು ಲಕ್ಷಣ ಹೆಂಗಿರ್ತದೆ? ಅದು ಗುಳ್ಳಿ ಹೇಳ್ತಾರೆ ಮನುಷ್ಯರ ಮೇಲೆ, ಹಂಗೆ ಗಾದ್ರಿ ಹೇಳ್ತಾರೆ. ಆ ನಮ್ಮನೆ ಅಷ್ಟು ಗುಳ್ಳಿ ಹೇಳ್ತಾರೆ, ಮಕ ಕಿವಿ ಎಲ್ಲಲ್ಲೇ ಹೊಟ್ಟೆ ಸಮಯ ಹೇಳ್ತಾರೆ. ಅದು ಆ್ಯಕ್ಚುಲಿ ಏನಪ್ಪ ಅಂದ್ರೆ ಬಾಲದ ಅಡಿಲೇ ಜಾಸ್ತಿ ಹೇಳಿದ್ರೆ ಅದು ಅದೇತ್ತನ್ಯಪ್ಪ ಅಂದ್ರೆ ಅದು ಸೋಂಕು ರೋಗ ಬಂತಂತ ನಮಗೆ ಕನ್ಫರ್ಮ್ ಆಗ್ತಾರೆ. ನೀವೊಬ್ಬ ಕುರಿಗಾಹಿಯಾಗಿ ಪ್ರತಿನಿತ್ಯ ಹೇಗೆ ನೋಡ್ಕೋಬೇಕು, ಹೇಗೆ ನೋಡ್ಕೊಂತೀರಿ ನೀವು? ನಾವು ದಿನ ಅಲ್ಲೇ ನಮ್ಮ ದನಿ ಬಿತ್ತಂದ್ರೆ ನಮ್ಮ ಕುರಿ ನಮ್ಗೆ ಇದು ಮಾಡ್ತಾರೆ ರೀ. ನಾವು ಅಲ್ಲೇ ಅದು ಈ ಕುರಿದಿದ್ದು ಈ ಕುರಿದಿದ್ದು ಅಂತ ದಿನಸ ನೋಡ್ಕೊಂತ ಇರ್ತಾರೆ ನಾವು. ಹಂಗಾಗಿ ನಮ್ಗೆ ಅಲ್ಲೇ ಗೊತ್ತಿರೋದತ್ತ ನಮಗೆ, ಈ ಕುರಿ ಇಲ್ಲ, ಈ ಕುರಿ ಐತಿ, ಇದ್ರದ್ದು ಇದು ಐತಿ, ಇದ್ರ ಮರಿ ಐತಿ, ಇದ್ರ ಕುರಿ ಐತಿ ಅಂತಂದೇಳಿ ಗೊತ್ತಿರತ್ತೆ. ಅದು ನೋಡ್ಕೊಂತ ನಾವು ಹೋಗ್ತೀವಲ್ಲ, ನಮಗೆ ದಿನ ಸಾವು ಇರೋದಕ್ಕೆ ನಮ್ಗೆ ಗೊತ್ತಾಗತ್ತೆ. ಈಗ ಏನಾದರೂ ನೀವು ಹೇಳಿದ್ರಿ ರೋಗಗಳು ಬಂದರೆ ಔಷಧಿ ಹಾಕಬೇಕು, ಇಂಜೆಕ್ಷನ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇವೆಲ್ಲ ಖಾಸಗಿ ವೈದ್ಯರ ಹತ್ರ ಹೋಗ್ತಿರೋ ಅಥವಾ ನಮ್ಮ ಪಶು ಇಲಾಖೆಯ ವೈದ್ಯರನ್ನ ಸಂಪರ್ಕಿಸ್ತಿರು, ಹೇಗೆ? ಇಲ್ರಿ, ಒಮ್ಮೆ ಇದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ರೆ ಎರಡು ಬೇರೆ ಹೋದ್ರೆ ಎರಡು ಬೇರೆ ಕೊಡಲಿಲ್ಲ. ಆಮೇಲೆ ಪ್ರೈವೇಟ್ ತಂದಿರಿ ನಾವು, ಯಾವಲ್ಲಿ ನಮ್ಗೆ ಗೌರ್ಮೆಂಟ್ ಇದೇನಿದೆಯಲ್ಲರಿ, ಹಂಗಾಗಿ ಪ್ರೈವೇಟ ತಂಬರೋದು ಪ್ರೈವೇಟ ಮಾಡ್ತಾರೆ. ನಿಮ್ಮಲ್ಲಿ ಪಶು ಚಿಕಿತ್ಸಾ ಕೇಂದ್ರಗಳಿಲ್ವಾ ಹತ್ತಿರದಲ್ಲಿ? ಐತ್ರಿ, ಇರ್ಕಡೆ ಐತ್ರಿ, ಇರ್ಕಡೆ ಐತ್ರಿ, ಕುರುಗಿದ ಐತ್ರಿ. ಹೋದ್ನಪ್ಪ ಅಂದ್ರೆ ಆಧಾರ್ ಕಾರ್ಡ್ ತಗೊಂಬಂತಾರೆ, ಆಧಾರ್ ಕಾರ್ಡ್ ತಗೊಂಬಂದ್ನಪ್ಪ ಅಂದ್ರೆ ಅದಕ್ಕೆ ಇನ್ನ ಕಾರ್ಡ್ ಮಾಡಿಸ್ಕೊಂತಾರೆ. ಈಗ ನಿಮಗೆ ಪ್ರೈವೇಟ್ ಡಾಕ್ಟರ್ಗಳು ಸಿಗ್ತಾರಾ ಇದಕ್ಕೆ? ಇಲ್ಲರಿ, ಗೌರ್ಮೆಂಟ್ ಡಾಕ್ಟ್ರನ್ನೂ ಸಿಗ್ತಾರೆ ರೀ, ಪ್ರೈವೇಟ್ ಡಾಕ್ಟ್ರನ್ನ ಅದಾರೆ. ನಾವು ಯಾರನ್ನ ಈಗ ಒಂದು 200-300 ರೂಪಾಯಿ ಅವ್ರಿಗೆ ಪೆಟ್ರೋಲಿಗೆ ಕೊಟ್ಟು 200-300 ರೂಪಾಯಿ ಕೊಟ್ಟನಪ್ಪ ಅಂದ್ರೆ ಗೌರ್ಮೆಂಟ್ ಡಾಕ್ಟ್ರನ್ನ ಬರ್ತಾರೆ ರೀ. ಇಲ್ಲಕಂದ್ರೆ ಅವರು ಬರಲ್ರಿ ಮತ್ತೆ. ಅವ್ರಿಗೂ ನೀವು ಖರ್ಚು ಕೊಡಬೇಕು. ಹ್ಞೂ ರೀ, ಖರ್ಚು ಕೊಡ್ಬೇಕು ರೀ. ಮೊನ್ನೆ ಮೈಲೆಮ್ ಬಂದ್ರಿ, ಒಂದು 3 ತಿಂಗಳ ಮುಂದೆ ಬಂದ್ನಪ್ಪ ಅಂದ್ರೆ ಎರಡು ಕುರಿ ಬಂದ್ರಿ, ಎರಡು ಕುರಿ ಬಂದ್ರೆ ಅದಕ್ಕೆ ಚೂಜಿ ಮಾಡಿಸ್ಬೇಕಂತಂದು ಹೇಳಿ ಗೌರ್ಮೆಂಟ್ ದವಾಖಾನಿಗೆ ಹೋದ್ರೆ ಎಲ್ಲ ಟ್ಯೂಬ್ ಇಲ್ಲ, ಏನು ಮಾಡೋಣ ನಾವು, ನಮ್ಮ ತಾಯಿಕಿಲ್ಲ. ಮತ್ತೆ ಗೌರ್ಮೆಂಟ್ ಡಾಕ್ಟ್ರನ್ನ ಫೋನ್ ಹಚ್ಚಿದ್ರೆ ಏ ನಮಗೆ ಖರ್ಚು ಕೊಟ್ಟರೆ ನಾವು ಬರ್ತೇವೆ ಅಂತ. ಆಯ್ತು, ದಿನ ಒಂದು 500 ರೂಪಾಯಿ ಅವ್ರಿಗೆ ಖರ್ಚು, ಪೆಟ್ರೋಲಿಂದ 2 ಲೀಟ್ರ್ ಪೆಟ್ರೋಲ್ ಕೊಟ್ಟು 8 ದಿನ ಕರೆಕ್ಟ್ ಕಳಿಸಿ 8 ದಿನ ಚೂಜಿ ಮಾಡಿಸಿದ್ರು. 8 ದಿನ ಚೂಜಿ ಮಾಡಿಸಿದ್ರೆ ಅಂದ್ರೆ 12 ಕುರಿ ಬಂದ್ರೆ, 12 ಕುರಿನ ಒಳ್ಳೆ ಶಾಂತಿಗೆ ಹಾಕಿ ಮಾರಿಬಿಟ್ರಿ. ಮತ್ತೆ ಒಳ್ಳೆ ಟೆನ್ಷನಾಗಿ ಇದ್ದಿಲ್ಲ, ಮಾರಿದ್ರೆ ಉಳಿಕೆದಷ್ಟು ಗುಣ ಇರ. ಅವುಗಳಿಗೆ ಆಹಾರ ಕ್ರಮಗಳು ಏನು, ಏನೇನು ಕೊಡ್ತೀರಿ ಅವುಗಳಿಗೆ, ಕುರಿಗಳಿಗೆ ಆಹಾರ ಅಂದರೆ? ಈಗ ಮೇವು ಹುಲ್ಲು ಮೇಯ್ತವ್ರಿ ಇಲ್ಲಿ, ಈಗ ಅಡವಿಯಾಗ ಹಚ್ಚಂದ ಇದ್ದದ್ದು ಮೇಯ್ತವ್ರಿ. ಒಳ್ಳೆ ಬ್ಯಾಸ್ಗೆ ಟೈಮು ಕಡ್ಲಿ ಒಟ್ಟು, ಮೆಕ್ಕೆಜೋಳ ಕಾಳು ಹಾಕ್ತವ್ರಿ. ಆಮೇಲೆ ತೊಗರಿ ಒಟ್ಟು ಅಂಥದ್ದೆಲ್ಲ ಇದು ಮಾಡ್ತಾರೆ. ಮರಿಗೆ ಅಂತ ಮರಿಗೆ ಕಾಳು ಹಾಕ್ತವ್ರಿ, ಕಾಳು ಒಟ್ಟು, ಆಮೇಲೆ ತಪ್ಪಲ ಹಾಕ್ತವ್ರಿ, ಅಂಥದ್ದೆಲ್ಲ ಮಾಡ್ತಾರೆ. ಈಗ ನಿಮ್ಮದೇ ಆಗಿರ್ತಕ್ಕಂಥ ಕುರಿಗಳನ್ನು ಸಾಕೋದು ಒಂದು, ಕೆಲವರು ಯಾರೋ ಈಗ ಒಬ್ರು ಯಾರೋ ಇರ್ತಾರೆ, ಅವರು ಯಾರೋ ಕುರಿ ಒಂದು ಎರಡು ಕುರಿ ತೊಗೊಂಡಿರ್ತಾರೆ, ಅದು ಸರ್ಪಲ್ಲಿಗೆ ಅಂತ ಕೊಡೋ ಒಂದು ಪದ್ಧತಿ ಇರ್ತದೆ, ಅಂಥ ಪದ್ಧತಿಗಳು ನಿಮ್ಮಲ್ಲಿ ಇದಾವ? ಅದಾವ ರೀ. ನೀವು ತಗೊಳ್ತೀರಾ? ಇಲ್ರಿ, ನಾವು ಮಾಡಿಲ್ರಿ. ನಮ್ದಾಗ ಬಡ್ತು ಅಂತ ಬರ್ತಾರ್ರಿ, ನಾವು ಬಿಡ್ಕೊನಲ್ರಿ. ಬಿಡ್ಕೊಂದ್ಯಪ್ಪ ಅಂದ್ರೆ ಈಗ ನಮ್ಮೂ ಸಾಯ್ತೀವಿ ರೀ. ಅದ್ರ ಜೊತೆಗೆ ಅವ್ರದ್ದೊಂದು ಸತ್ಯಂದ್ಯಪ್ಪ ಅಂದ್ರೆ ಅವ್ರು ಏನಂತಾರೆ, ಅವ್ರು ನಿಮ್ಮ ಯಾಕೆ ಸತ್ಯಿಲ್ಲ, ನಂದು ಯಾಕೆ ಸತ್ಯ ಅಂತ ಅವ್ರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಹಾಂ, ಪ್ರಶ್ನೆ ಇದು ಮಾಡ್ತಾರೆ. ಹಂಗಾಗಿ ಅದನ್ನ ನಾವು ನಮ್ತಾಗ ಬೇಡ ಅಂತ ಬಿಡ್ಸೋಣಲ್ರಿ, ತಗೊಳ್ಳೋದಿಲ್ಲ. ಇಲ್ರಿ, ಈಗ ಸಾಮಾನ್ಯವಾಗಿ ರೈತರು ತಮ್ಮ ಹೊಲಗಳಲ್ಲಿ ಕುರಿಗಳನ್ನು ತರಬಾಕೊಳ್ಳೋದು, ಅದರ ಕುರಿ ಗಂಜಲಾಗಿರ್ಬೋದು, ಅದರ ಕುರಿ ಹಿಕ್ಕೆಗಳಾಗಿರ್ಬೋದು, ಹೊಲಕ್ಕೆ ಉಪಯೋಗವಾಗ್ತದೆ ಅಂತಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರ? ನೀವೇನಾದರೂ ಹೋಗ್ತೀರಾ? ಹೋಗ್ತಾರೆ, ನಾವು ಕರ್ಕೊಂಡು ಹೋಗ್ತಾರೆ ರೀ. ಒಬ್ಬೊಬ್ರು ಹೊಲ ಮೇಯಿಸ್ತೀವಿ ರೀ ನಾವು. ಹೊಲ ಮೇಯಿಸಿದ್ರೆ ಅವ್ರಿಗೆ ಇಷ್ಟು ದಿನ ಅಟ್ಟಿ ಹಾಕ್ತಂತ ಅಟ್ಟಿ ಹಾಕ್ತೀವಿ ರೀ ಅವ್ರಿಗೆ ಹೊಲದಕ್ಕೆ. ಆಮೇಲೆ ಇಲ್ಲ, ನಿನ್ನ ಒಂದು ನಾಲ್ಕು ದಿನ ಹೆಚ್ಚಿಗೆ ಹಾಕ್ರಪ್ಪ, ನಾವು ದುಡ್ಡು ಕೊಡ್ತೀವಿ, ನಮಗೆ ದುಡ್ಡು ಬೇಡ, ನಿನ್ನ ಒಂದು ಹೊಲ ಬೇಕಾದ್ರೆ ನಮ್ಮ ಮೇಯಿಸಿ ಅಂತೂ ನಾವು ಹಂಗೆ ಹಾಕ್ತು ಅಂತ ಹಾಕ್ಬಿಡ್ತೀವಿ ರೀ. ದುಡ್ಡು ಪಡ ಏನೇ ಸಣಕೊಳ್ಳ್ರಿ, ಅಲ್ಲಿ ಅವು ಮೇಯ್ತೇವೆ ರೀ, ಅವ ಈಕೆ ಹಾಕಿ ಬಿಡ್ತಾವ್ರಿ. ಅದು ರೈತನಿಗೆ ಉಪಯೋಗ ಆಗ್ತದೆ. ನೀವು ಅದಕ್ಕೇನು ದುಡ್ಡು ತೊಗೊಳಲ್ಲ, ಚಾರ್ಜ್ ಮಾಡಲ್ಲ? ಇಲ್ಲ ರೀ, ಚಾರ್ಜ್ ಊಟ ಮಾಡಲ್ರಿ. ಅದ ಕುರಿ ಮೇಯೋದಕ್ಕೆ ಈಕೆ ಹಾಕಕ್ಕೆ ಸರಿ ಆಗ್ತದೆ. ಅಂದ್ರೆ ಈಗ ಯಾರೋ ಶೇಂಗಾ ಹಿಂಗ ತೆಗ್ದಿರ್ತಾರೆ, ಹ್ಞೂ ರೀ, ಅಲ್ಲಿ ನಿಮಗೂ ಉಪಯೋಗ ಆಗ್ತದೆ. ಹಾಂ ಹಾಂ. ಆಮೇಲೆ ಬಳ್ಳಿ ಕೊಡ್ತು ಅಂದ್ರೆ ಅವ್ರಿಗೆ ಎಟ್ಟಿ ಹಾಕಿ ಕೊಡ್ತೀವಿ ರೀ. ಬಳ್ಳಿ ನಾವು ಇಲ್ಲಪ್ಪ ಬಳ್ಳಿ ಕೊಡ್ತು ನಮ್ಗೆ ಎಟ್ಟಿ ಹಾಕಿ ಕೊಡ್ರಿ ಅನ್ನಪ್ಪ, ಹಾಕಿ ಕೊಡ್ತೀವಿ ರೀ. ನಾವು ಬಳ್ಳಿ ನಾವು ನಮ್ಮ ಮೇಯಿಸ್ಕೊಂತೀವಿ. ಒಟ್ಟು ನಿಮ್ಮ ಕುರಿಗಳಿಗೆ ಮೇವಾದ್ರೆ ಸಾಕು? ಸಾಕು ರೀ. ಲಾಭದಾಯಕ ಅಂದ್ರೆ, ಹ್ಞೂ, ಅಂದ್ರೆ ಒಂದು ಕುರಿ ಮಾರಾಟ ಮಾಡಿದ್ರೆ ಎಷ್ಟು ಬೆಲೆ ಬಾಳುತ್ತೆ? ಆ ಬೆಲೆ ಏರುಪೇರು ಆಗ್ತಿರ್ತದೆ ಹೇಗೆ? ಹ್ಞೂ ರೀ, ಏರುಪೇರು ಆಗ್ತಿರ್ತದ್ರಿ. ಒಂದು ವಾರ ಸೆಂತಿಗೆ ಭಾಳ ಕುರಿ ಬಂದು ಬಂದ್ರೆ 10,000 ಮಾರೋದು 8,000 ಮಾರುತ್ತೆ. ಇಲ್ಲ ಭಾಳ ಕುರಿ ಬರಲಿಲ್ಲ ಅಂದ್ರೆ 10,000 ಮಾರೋದು 12,000 ಮಾರುತ್ತೆ. ಆಗ ಹೆಚ್ಚು ಕಡಿಮೆ ಆಗ್ತಿರ್ತಾರೆ. ವಾರ ವಾರ ಮಾರಾಟ ಮಾಡ್ತಿರ್ತೀರ? ಏ, ವಾರ ವಾರ ಹೋಗಲ್ರಿ, ವಾರ ವಾರ ಹೋಗಲ್ಲ. ಏನೋ ಮರಿ ವ್ಯಾಪಾರಕ್ಕೆ ಬಂದ್ಯಪ್ಪ ಅಂದ್ರೆ ವ್ಯಾಪಾರ ಮಾಡೋಕೆ ಮರಿ ಹಾಕ್ತೀವಿ ಅಂತ ಹೋಗ್ತೀವಿ ರೀ. 4-5 ಬಂದ್ಯಪ್ಪ ಅಂದ್ರೆ ಹಾಕ್ಯಂದು ಹೋಗ್ತೀವಿ ರೀ. ಮನೆ ಖರ್ಚು ಬೇಕಂದ್ರೆ ಮರಿಗಳನ್ನು ಮಾರ್ತೀರಿ? ನೀವು ಮರಿಗಳನ್ನು ಮಾರ್ತೀವಿ. ಕುರಿ ಒಟ್ಟ ಜಾಸ್ತಿ ಮಾರಲ್ರಿ, ಮರಿನ ಜಾಸ್ತಿ ಮಾರೋದು. ಹೆಣ್ಣು ಮರಿ ಇತ್ತಂದ್ರೆ ಹೆಣ್ಣು ಮರಿನ ಮಾರ್ತಾರೆ, ಟೈಗರ್ ಮರಿ ಇತ್ತಂದ್ರೆ ಟೈಗರ್ ಮರಿನ ಮಾರ್ತಾರೆ. ಈ ಮರಿಗಳನ್ನು ತಗೊಳ್ಳೋರು ಯಾರು? ಅಲ್ಲಿ ಜೋಪಾನ ಮಾಡಿರ್ತಕ್ಕಂಥರ್ರಿ ರೈತರು. ಆಮೇಲೆ ಕಡಗ್ರು ಒಯ್ತಾರ್ರಿ, ಅವ್ರು ಬೇರೆ ಕಡೆ ಏನೋ ಕಡಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲರಿ, ಅವರು ತಗೊಂತಾರ್ರಿ. ರೈತರು ಜಾಸ್ತಿ ತಗೋಣ ಜಾಸ್ತಿ ರೀ. ಅವ್ರು ಸಾಕೋದಕ್ಕೆ ತೊಗೊಳ್ತಾರೆ? ಸಾಕು ರೈತರು. ಹ್ಞೂ ರೀ, ಒಬ್ಬೊಬ್ಬರು 40 ಕುರಿ, 40 ಟೈಗರ್ ಮರಿ, 50 ಟೈಗರ್ ಮರಿ, 100 ಟೈಗರ್ ಮರಿ, ಹಿಂಗೆ ಸಾಕೋಕ್ಕೆ ತಗೊಂತಾರೆ. ತಗೊಂಡು ಅವ್ರು ಸಾಕಿ ಆಮೇಲೆ ಮಾರ್ತಾರೆ ಅವರು. ನಾವು ಇಲ್ಲಿ ನಾವು ಇಟ್ಕೊಂಡ್ಯಪ್ಪ ಅಂದ್ರೆ ನಮಗೆ ಕುರಿ ಕೆಟ್ಟ ಹೋಗ್ತಾರೆ, ಯಾಕಂದ್ರೆ ಹಾಲು ಏಕ ಕುಡಿತೇವಲ್ಲ, ಗುದ್ದಿ ಗುದ್ದಿ ಇದಾಕ ಅನ್ನೋದಕ್ಕೆ ಮರಿನ ಮಾರಿಬಿಡ್ತಾರೆ. ಮಾರಿಬಿಡ್ತೀವಿ, ಮಾರಿಬಿಡ್ತೀವಿ. ಈಗ ಕುರಿ ಸಾಕಾಣಿಕೆ ಮಾಡೋದು ಒಂದು ಉದ್ಯಮವಾಗಿದೆ. ಅವರು ಕುರಿ ಮರಿಗಳನ್ನು ತಗೊಳೋಕ್ಕೆಲ್ಲ ಬೇರೆ ಬೇರೆ ಕಡೆ ಹುಡುಕಾಡ್ತಿರ್ತಾರೆ. ಈಗ ನಿಮ್ಮ ಹತ್ರ ಬರ್ತಾರೆ ಅಂತ ಇಟ್ಕೊಳ್ಳಿ, ಆ ಮರಿಗಳ ಗುಣಮಟ್ಟ ಹೇಗಿರಬೇಕು? ಈಗ ನಾನೇ ಒಂದು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಹತ್ರ ಕುರಿ ಮರಿ ತೊಗೊಳಕ್ಕೆ ಬರ್ತೀನಿ. ಮರಿಗಳ ಗುಣಮಟ್ಟ ಹೇಗಿರಬೇಕು, ಹೇಗಿದ್ರೆ ಅವ್ರಿಗೆ ಉಪಯೋಗವಾಗ್ತದೆ? ಮರಿ ಮಿಂಚಿರ್ಬೇಕು ರೀ, ಹಾಲು ಕುಡಿದ ಏಕಾಗಿ ಹಾಲು ಕುಡಿದಿರ್ಬೇಕು, ಮಿಂಚಿರ್ಬೇಕು ಮರಿ. ಮಿಂಚಿದ್ನ್ಯಪ್ಪ ಅಂದ್ರೆ ಚಲೋ ಇದಾಗುತ್ತೆ ರೀ. ಆಮೇಲೆ ಕಣ್ಣಾಗ ಪಿಚ್ಚು ಬರ್ತ್ರಿ, ಆಮೇಲೆ ಉಚ್ಚಿ ಅಂತ ಇರ್ತದೆ ರೀ, ಅದು ಬರಬಾರ್ದು, ಅವು ಅಟ ಬರ್ಬಾರ್ದ್ರಿ. ಅವು ಬಂತಂದ್ಯಪ್ಪ ಅಂದ್ರೆ ಆಮೇಲೆ ಅವ ಮಕ್ಕ ಅಷ್ಟು ಕಪ್ಪಾಗಿ ಆಗ ಇದು ಮಾಡಿದ ಮಾಡ್ತಾರೆ, ಮೈ ಕರಗ ಮಾಡಿರ್ತಾರೆ, ಅಂಥವೆಲ್ಲ ತಗೋಬಾರ್ದು. ಅಂಥವೆಲ್ಲ ತಗೊಂಡ್ಯಪ್ಪ ನಮ್ಗೆ ಲಾಸ್ ರೀ ಅದು. ಅವೇನಪ್ಪ ಮಿಂಚಿರ್ಬೇಕು ಮರಿ, ಚಲೋ ಇರ್ಬೇಕು ರೀ ಮರಿ. ಚಲೋ ಇದ್ನಪ್ಪ ಅಂದ್ರೆ ನಮಗೆ ಸಾಕಕ್ಕೆ ಅಡ್ಡಿಲ್ಲ. ಅಲ್ಲ, ಎಷ್ಟು ಈಲ್ ನೀರು ತೊಗೊಂಡ್ರೆ ಒಳ್ಳೇದಂತ? ಎಷ್ಟು ಈಗ ಒಂದು ತಾಯಿ ಪದೇ ಪದೇ ಮರಿಗಳನ್ನು ಹಾಕ್ತಿರ್ತದೆ, ಒಂದು 3-4 ಮರಿ ಹಾಕಿರ್ತದೆ ಅಂತ ಇಟ್ಕೊಂಡು, ಆರಂಭದಲ್ಲಿ ಇರೋ ಮರಿಗಳು ಸತುವ ಇರ್ತವೆ ಅಂತ, ಕಟ್ಟಿರ್ತವೆ ಅಂತ, ನಂತರ ಬರುವಂಥ ಮರಿಗಳು ಸ್ವಲ್ಪ ಅದರ ಶಕ್ತಿ ಅದು ಇದು ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ, ಇದು ಹೌದಾ? ಅಲ್ಲ, ಇಲ್ಲರಿ, ನಾವು ಹೆಂಗೆ ಜೋಪಾನ ಮಾಡ್ತೇವೆ, ಕುರಿ ಹೆಂಗೆ ಜೋಪಾನ ಮಾಡ್ತೇವೆ, ನಾವು 5 ಇರ್ಬೋದು, 6 ಇರ್ಬೋದು, ಏನಪ್ಪ ಅಂದ್ರೆ ಒಟ್ಟು ನಾವು ಕುರಿ ಹೆಂಗೆ ಜೋಪಾನ ಮಾಡ್ತೇವೆ, ಜೋಪಾನ ಮಾಡ್ತೇವೆ, ಹಂಗೆ ಮರಿ ಸತ್ತು ಇರ್ತದ್ರಿ. ಒಂದೇ ಮರಿ ಇರಲ್ದ್ರಿ, ನಾವು ಜೋಪಾನ ಮಾಡೋದು ಕಮ್ಮಿ ಮಾಡಿದ್ರೆ ಆ ಒಂದವರಿಗೆ ಸತ್ತು ಇರಲ್ರಿ. ಅದು ನಾವು ಹೆಂಗೆ ತಾಯಿ ಜೋಪಾನ ಮಾಡ್ತೇವೆ ಹಂಗೆ ಜೋಪಾನ ಮಾಡಿದ್ನಪ್ಪ ಅಂದ್ರೆ ಅದು ಮರಿ, ಎಷ್ಟು ಮರಿಗಳನ್ನ ಹಾಕಿದ್ರು ಆ ಮರಿ ಗಟ್ಟಿಯಾಗಿರುತ್ತೆ. ತಾಯಿ ಕುರಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹ್ಞೂ, ಚೆನ್ನಾಗಿ ನೋಡ್ಕೊಬೇಕು. ಹ್ಞೂ ಹ್ಞೂ ಹ್ಞೂ. ಆಮೇಲೆ ರೀ, ಇದೊಂದು ಕಾಲುಗಡ್ಡೆ ಒಂದು ಬರ್ತಾರೆ, ಈ ಕಾಲುಗಡ್ಡೆ ಅದು ಏನು ಮಾಡಿದ್ರು ಕಂಟ್ರೋಲ್ ಆಗಲ್ತಾರೆ. ಅದು ಯಾರು ಟೂಪ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಏಕ ಕುಂಟಿಗೆ ಅಂತ 3 ಕಾಲಿಲ್ಲ ಅಡ್ಡಾಡತ್ತಾರೆ. ಅದು ಅದು ಒಂದು ಅದು ಒಟ್ಟ ಏನು ಮಾಡಿದ್ರೆ ಕಂಟ್ರೋಲ್ ಆಗಲ್ತಾರೆ. ಅದು ಈಗ ಅದು ಹರಡುತ್ತಾ ಮತ್ತೆ ಬೇರೆ ಅದ್ರ ಒಂದಕ್ಕೆ ಮಾತ್ರ ಒಂದಕ್ಕೆ ಬಂತ ಅಂದ್ಯಪ್ಪ ಅಂದ್ರೆ ಯಾವಾರ ಈಗ ಯಾಕಂದ್ಯಪ್ಪ ಅಂದ್ರೆ ನೀರಾಗ ಅಡ್ಡಿರ್ತಿರ್ತಾರ್ರಿ, ಮಳೆ ಒಂದು ಸ್ವಲ್ಪ ಹನಿ ಏನು ಐತಿ ಅಂತಂದ್ಯಪ್ಪ ಅಂದ್ರೆ ಹಂಗಾಗಿ ಅಂತ ಒಂದೊಂದು ಬರ್ತಾವ್ರಿ ಒಂದೊಂದಕ್ಕೆಲ್ಲ. ಮತ್ತೆ ಅದಕ್ಕೆ ಹೆಂಗೆ ಡಾಕ್ಟರ್ ಕಡೆ ಎಲ್ಲ ಏನಂತಾರ ಡಾಕ್ಟರ್? ಅದಕ್ಕೆ ಡಾಕ್ಟ್ರ್ ಟೂಬ್ ಕೊಡ್ತಾರ ರೀ ಅವ್ರು, ನಾವು ಹಿಂಗೆ ಅಂತಂದು ಹೇಳಿದ್ನಪ್ಪ ಅವ್ರು ಕೊಡ್ತಾರೆ, ಮಾಡಿದ್ರೆ ಕಂಟ್ರೋಲ್ ಆಗಲ್ತಾರೆ. ಅದು ಅದು 2 ದಿನ ಚೂಜಿ ಮಾಡಿದಾಗ 2 ದಿನ ಕಂಟ್ರೋಲ್ ಆಗುತ್ತೆ, ಮತ್ತೆ ಒಳ್ಳೆ ಹಂಗೆ ಆಗುತ್ತೆ. ಅದು ಅದು ಒಟ್ಟು ಕಂಟ್ರೋಲ್ ಆಗ್ತಾ ಇಲ್ಲ, ಕಂಟ್ರೋಲ್ ಆಗಲ್ರಿ ಒಟ್ಟೆ. ಆಗ ಕ್ಯೂ ಒಟ್ಟು ಸೋರ್ಬೇಕ್ರಿ, ಅದು ಒಟ್ಟು ಕೊಳಗೆ ಬಿಸ್ಸತನ ಅಷ್ಟೇ ರೀ. ಅದು ಒಟ್ಟು ಕಂಟ್ರೋಲ್ ಆಗಲ್ರಿ. ಈಗ ಕುರಿ ಸಾಕಾಣಿಕೆ ಅದ್ರ ಮೇಲೇ ಅವಲಂಬಿಸಿಕೊಂಡಿರ್ತಕ್ಕಂಥ ನೀವು ಅಥವಾ ಕೃಷಿನೂ ಇದೆ ಅಂತ ಇಟ್ಕೊಳ್ಳಿ, ಕುರಿ ಸಾಕಾಣಿಕೆಯಿಂದ ಒಂದು ಕುಟುಂಬ ಸುಸ್ಥಿರವಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆಯಾ ಆದಾಯ ಕೊರತೆ ಇಲ್ದಂಗೆ? ಆರಾಮೈತ್ರಿ, 50 ಕುರಿ ಇದ್ನಪ್ಪ ಅವ್ರು ಬೇಕಾದಂಗೆ ಬದುಕ್ಬೋದು. ಹ್ಞೂ ಹ್ಞೂ, ಚುಣಕ್ಲಿ ಇದನ್ನು ನಾವು ಫಸ್ಟ್ 50 ಕುರಿ ಇತ್ತಂದ್ರೆ ನಾವು ಅದರಲ್ಲಿದ್ದ 4 ಮಂದಿ 8 ಮಂದಿ ಇದ್ರೂ ಬದುಕ್ಬೋದ್ರಿ. ತಿಂಗಳ ಆದಾಯ ಏನಿದು? ತಿಂಗಳ ಆದಾಯ ಏನೇ ಇಲ್ಲರಿ, 6 ತಿಂಗಳ ಆದಾಯ ರೀ ಅದು. ಹ್ಞೂ ಹ್ಞೂ, 6 ತಿಂಗಳಿಗೆ ಬರ್ತಾರೆ ಅದು. ಹ್ಞೂ, 6 ತಿಂಗಳ ಆದಾಯ ಆದರೆ ಅಪ್ಪ ನಮಗೆ ಸಾಲನೂ ಹುಟ್ಟುತ್ತೀರಿ ಅದಕ್ಕೆ. ಹ್ಞೂ ಹ್ಞೂ, ಈಗ ಹನುಮಂತ ತಕ್ಕ 2000 ಕೊಡೋ, ಹಿಂಗೆ ಸೆಂತಿ ಹೋಗಿ ಬರ್ತದೆ ನಾಳೆ ಏನಪ್ಪ ಅಂದ್ರೆ ಹನುಮಂತ ಕೊಡ್ತಾನೆ ರೀ. ನಿಮ್ಮನ್ನು ಕೇಳಿದ್ರೆ ನಿಮಗೆ ಹಿಂಗೆ ಕೊಟ್ರೆ ಅಂದ್ರೆ ನೀವು ಕೊಡ್ತೀರಿ. ಆಮೇಲೆ ಈಗ ನಾವು ಸೆಂತಿಗೆ ವ್ಯಾಪಾರಕ್ಕೆ ಬಂದಿಂದ ಅವ್ನು ಮಾರಿದ್ನಪ್ಪ ಅಂದ್ರೆ ಒಳಗೆ ತಗೊಂಬಂದು ನಿಮಗೆ ಅನುಕೂಲ ಆಗುತ್ತೆ ಅದು. ಅದಕ್ಕೇನೈತಿ, ಎ ಟಿ ಎಮ್ ಇದ್ದಾಗ ಅಂತಾರಲ್ಲ ಆ ಟೈಪ್ ಇರೋದು. ಕುರಿ ಇದ್ರೆ ಒಂದು ಎ ಟಿ ಎಮ್ ಇದ್ದಾಗ, ಎ ಟಿ ಎಮ್ ಇದ್ದಾಗ ಯಾವಾಗಲೂ ದುಡ್ಡು ಇರುತ್ತೆ, ದುಡ್ಡು ಇರುತ್ತೆ. ಹ್ಞೂ ಹ್ಞೂ, ಬಟ್ 6 ತಿಂಗಳಿಗೊಮ್ಮೆ ನಿಮ್ಮ ವ್ಯವಹಾರ ಶುರುವಾಗಿ ಶುರು. ಹ್ಞೂ, ಇನ್ನು 6 ತಿಂಗಳು ಹಂಗೆ ಖಾಲಿ ಇರ್ತೀರಿ? ಇಲ್ಲರಿ, ಮತ್ತೆ ಯಾವಾಗ ಇದ್ದೇ ಇರ್ತಾರೆ, ಒಂದೆರಡು ಇರ್ತಾ ಇರ್ತಾರೆ, ಹಾಗಾಗಿ ಕಂಟಿನ್ಯೂ ಇರ್ತಾರೆ. ಆಗ ನಮಗೇನಪ್ಪ 6 ತಿಂಗಳ ಹಿಂಗೆ ಇದ್ರೆ ಫಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಮಾಡಿದಾಗ 6 ತಿಂಗಳ ತನಕ ನಮಗೇನು ಸಿಗ ಮೊದಲಿಗೆ, ಆಮೇಲೆ ನಿರಂತರವಾಗಿ ಚಲಾವಣೆ ಇದ್ರ ನಂತರ ಒಂದು ಮರಿಗಳು ಹಾಕ್ತಿರ್ತಾರೆ. ಎಷ್ಟು ದಿನದಲ್ಲಿ ಮರಿಗಳನ್ನು ಮಾರೋದು ಸೂಕ್ತ? 2 ತಿಂಗಳಂದ್ರೆ 2.5 ತಿಂಗಳ, 3 ತಿಂಗಳ ಹಿಂಗೆ ಮಾರ್ಬೋದ್ರೆ. ನಾವು ಚಲೋ ಹೊತ್ತಿನ ಮಾಡ್ತು ಜೋಪಾನ ಮಾಡ್ತು ಅಂದ್ರೆ 4 ತಿಂಗಳ ತನಕ. ನಮ್ಮ ಮನೆಗೆ ಈಗ 4-5 ಮಂದಿ ಅದಾರ ರೀ, ನಾವು ಮೇವು ಹಾಕ್ತೀವಿ ಕಾಳು ಹಾಕ್ತೀವಿ ಅಂತಂದು ನಾವು ಜೋಪಾನ ಮಾಡ್ತೇವೆ ಅಂದ್ರೆ 4 ತಿಂಗಳ ತನಕ ಬಿಟ್ಟು ಮಾರ್ಬೋದು. ನಿಮ್ಮ ಮನೆಯಲ್ಲೆಲ್ಲ ಯಾರ್ಯಾರಿದ್ದೀರಿ, ಏನೇನು ಕೃಷಿ ಯಾರು ನೋಡ್ಕೊಳ್ತಾ ಇದ್ದಾರೆ? ಕೃಷಿ ನಮ್ಮಪ್ಪ ನೋಡ್ತಾರೆ, ನಮ್ಮ ತಮ್ಮರು ನೋಡ್ತಾರೆ, ಆಮೇಲೆ ಮನೆಯಾಗ ಹೆಣ್ಮಕ್ಳು ಇದ್ದರೆ ಹೆಣ್ಮಕ್ಳು ಇದು ಮಾಡ್ತಾರೆ. ನೀವು ಓದಿದ್ರಾ? ಓದಿದ್ರಿ. 8ನೇ ಕ್ಲಾಸ್ ಓದಿದ್ರಿ? 8ನೇ ಕ್ಲಾಸ್ ರೀ. ನೀವೇ ಬಿಟ್ರೆ ಅಥವಾ ಏನು ಬಿಡುವಂಥ ಪರಿಸ್ಥಿತಿ ಬಂತ? ಬಂತ್ರಿ, ಮತ್ತೆ ಈಗ ಏನು ಮಾಡಾರ ಅವ್ರು ನಮ್ಮಪ್ಪರ ಮಾಡೋಕ್ಕಾಗಲ್ರಿ, ಹಂಗಾಗಿ ನಾವು ಬಿಟ್ಬಿಟ್ಟಿರಿ. ಸೊ ಈಗ ಶರಣಪ್ಪ ಅವರು ಕುರಿ ಸಾಕಾಣಿಕೆಯಲ್ಲಿ ಆರ್ಥಿಕವಾಗಿ ಗಟ್ಟಿ ಇದ್ದೀರಿ, ಲಾಭದಾಯಕವಾಗಿರ್ತಕ್ಕಂಥ ಇದೊಂದು ಉದ್ಯಮ ಅಂತ ಅನಿಸಿದೆ. ಕೆಲವರೆಲ್ಲ ಶೆಡ್ ಹಾಕಿ ಅಲ್ಲೇ ಒಂದೇ ಕಡೆ ಕುರಿಗಳನ್ನೆಲ್ಲ ಸಾಕ್ತಾರೆ, ಬೆಳೆಸ್ತಾರೆ, ಮಾರಾಟ ಮಾಡ್ತಾರೆ. ಇದಕ್ಕೂ ನಿಮ್ಮ ಪದ್ಧತಿಗೂ ಯಾವುದು ಸೂಕ್ತ? ಈಗ ಅದನ್ನ ತಗೊಂಬಂದು ಜೋಪಾನ ಮಾಡೋತಾರ ರೀ, ಅದ್ರಾಗ ಶೆಡ್ನೇ ಹಾಕಿದ್ರೆ ಎಲ್ಲ ಮೆಕ್ಕೆಜೋಳ ಏನಿದ್ರು ತಂದು ಹಾಕ್ತಾರ್ರಿ ಅವ್ರು. ಮನೆ ಹೊಲ್ದಿದ್ನಪ್ಪ ಅಂದ್ರೆ ಲಾಭ ಆಗುತ್ತೆ ಅವ್ರಿಗೆ. ಮನೆ ಹೊಲ್ದಿರಲ್ಲ ಅಂದ್ರೆ ಎಲ್ಲ ಸಟ್ಟ ತಂದು ಹಾಕ್ಬೇಕು ಅನ್ನಪ್ಪ ಲಾಭ ಆಗಲ್ಲ ರೀ. ಲಾಭ ಆಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ. 1000 ಇಲ್ಲ 2000 ಹಿಂಗೆ ಸಿಗುತ್ತೆ ರೀ ಒಂದು ಮರಿಗೆ, ಅದೇ ಲಾಭ ಅಂದ್ರೆ. ನಾವು ಈಗ ಮಾರ್ತೀವಲ್ರಿ, ನಮಗೆ ಉಡಿದ್ನಪ್ಪ ಅಂದ್ರೆ 3000 4000 ನಾವು ಮಾರ್ತಾ, ನಮಗೆ 1000 ರೂಪಾಯಿ ಲಾಸ್ ಆದ್ರೆ ನಾವು 3000 ರೂಪಾಯಿ ನಮಗೆ. ನಿಮಗೆ ಖರ್ಚು ಕಮ್ಮಿ? ಕಮ್ಮಿ ರೀ, ಅವ್ರಿಗೆ ಖರ್ಚು ಜಾಸ್ತಿ. ನಾವೊಮ್ಮೆ ಔಷಧ ತಂದ್ಯಪ್ಪ ಅಂದ್ರೆ 1000 2000 ತಂದಿರ್ತೀವಿ ರೀ, 3 ತಿಂಗಳ ತನಕ ಹಾಕಲ್ಲ. 3 ತಿಂಗಳ ಮೇಲೆ ಮತ್ತೆ ತಂದ್ಯಪ್ಪ ಅಂದ್ರೆ ಮತ್ತೆ 1000 2000. ಮತ್ತು ಇಲ್ಲಿ ಅಷ್ಟು ನಾವು ಜೋಪಾನ ಮಾಡಿ ನಾವು ಮಾರಿದ್ನಪ್ಪ ಅಂದ್ರೆ ನಮಗೆ ಲಾಭ ಸಿಗುತ್ತೆ ಅದು. ಒಳ್ಳೆಯದು ಶರಣಪ್ಪರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುರಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಶರಣಪ್ಪ ಸಿದ್ದಪ್ಪ ಗುಮ್ಮಗೇರಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್ ಅವರು. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿ ಆದಾಗ್ನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೆ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಹ್ಮ್ ಬೆಟ್ಟದಲ್ಲಿ ಖುಲ್ ಜಾ ಸಿಂ ಸಿಂ

ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಅಭಿವೃದ್ಧಿಯಲ್ಲಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಪಾತ್ರ ಕುರಿತು. ಭಾಗವಹಿಸುವ ತಜ್ಞರು ಡಾಕ್ಟರ್ ಸಂಗಪ್ಪ, ವಿಸ್ತರಣಾ ವಿಜ್ಞಾನಿ, ಭಾರತೀಯ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆ, ಹೈದರಾಬಾದ್. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಸಂಸ್ಥೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ್ಯೂ ದೆಹಲಿ ಅಡಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಉದ್ದೇಶ ಮೇನ್ ಏನಪ್ಪ ಅಂತಂತಂದ್ರೆ ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ, ಅದನ್ನ ತಂತ್ರಜ್ಞಾನಗಳನ್ನು ರೈತರಿಗೆ ಕೊಡಿಸೋದು, ಜೊತೆಯಲ್ಲಿ ರೈತರ ಆದಾಯ ಹೆಚ್ಚಿಗೆ ಮಾಡೋ ಮಟ್ಟದಲ್ಲಿ ನಾವು ಅನೇಕ ತರಬೇತಿ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತಾ ಇದ್ದೀವಿ. ಜೊತೆಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕರ್ನಾಟಕದಲ್ಲಿ, ತೆಲಂಗಾಣ, ಆಂಧ್ರಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲಿ ರಚನೆ ಮಾಡಿದ್ದೀವಿ. ಇದರಲ್ಲಿ ಸಿರಿಧಾನ್ಯದ ಉತ್ಪಾದನೆ, ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಸೊ ಏನಪ್ಪ ಇದು ಸಿರಿಧಾನ್ಯಗಳಂದ್ರೆ, ಸೊ ಇತ್ತೀಚೆಗೆ ಗೊತ್ತಿರುವ ವಿಷಯ ಏನಪ್ಪ ಅಂತಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ಗುರುತಿಸುವುದಕ್ಕೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು 2023 ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಭಾರತದ ಪಾತ್ರ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ, ಸಿರಿಧಾನ್ಯಗಳ ಉತ್ಪಾದನೆ ವಿಶ್ವ ಮಟ್ಟದಲ್ಲಿ ಹೆಚ್ಚಿನಲ್ಲಿರುವ ದೇಶ ಅಂತಂದ್ರೆ ಭಾರತ. ನಮ್ಮಲ್ಲಿ 9 ಬಗೆಯ ಸಿರಿಧಾನ್ಯಗಳನ್ನು ನಾವು ಕಾಣಬಹುದು. ಹೆಚ್ಚಾಗಿ ಸಜ್ಜೆ, ಜೋಳ ಹಾಗೂ ರಾಗಿ, ಇವುಗಳನ್ನು ನಾವು ಸಿಪ್ಪೆ ಇಲ್ಲದ ಸಿರಿಧಾನ್ಯಗಳನ್ನು ಕರಿತೀವಿ. ಜೊತೆಯಲ್ಲಿ ಇನ್ನುಳಿದ 6 ಕಿರುಧಾನ್ಯಗಳು ಅಂತಂತಂದ್ರೆ ನವಣೆ, ಸಾಮೆ, ಊದಲು, ಹಾರಕ, ಬರಗು ಹಾಗೂ ಕೊರಲೆ, ಹೀಗೆ 9 ಧಾನ್ಯಗಳನ್ನು ಕೂಡಿ ನಾವು ಸಿರಿಧಾನ್ಯಗಳನ್ನು ಕರಿತೀವಿ. ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕಾಣಬಹುದು. ಹೆಚ್ಚಾಗಿ ಸಜ್ಜೆಯನ್ನು ರಾಜಸ್ಥಾನದಲ್ಲಿ ಹಾಗೂ ಜೋಳ ಮಹಾರಾಷ್ಟ್ರ, ರಾಗಿ ನಮ್ಮ ಕರ್ನಾಟಕ, ತಮಿಳುನಾಡು ಹಾಗೂ ಬೇರೆ ರಾಜ್ಯಗಳಲ್ಲೂ ಕಾಣಬಹುದು. ಸಿರಿಧಾನ್ಯಗಳ ಬಳಕೆ ಏಕೆ ಹೆಚ್ಚು ಮಾಡ್ಬೇಕಂತ ಹೇಳಿ ಸರ್ಕಾರ ಇದಕ್ಕೆ ಒತ್ತು ಕೊಡ್ತಾ ಇದೆ ಅಂದ್ರೆ, ಸಿರಿಧಾನ್ಯಗಳಲ್ಲಿ ಅನೇಕ ಪೋಷಕಾಂಶಗಳಿದ್ದು ದೇಹಕ್ಕೆ ಯಾವ ಪೋಷಕಾಂಶಗಳು ಅವಶ್ಯಕತೆ ಇದೆಯೋ ಆ ಪೋಷಕಾಂಶಗಳು, ಎಸ್ಪೆಷಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ನಾವು ಹೇಳಿರ್ತೀವಿ, ಅವು ಪೋಷಕಾಂಶಗಳು ಸಿರಿಧಾನ್ಯಗಳಲ್ಲಿ ಇದಾವು. ಅದಕ್ಕೋಸ್ಕರ ಜೀವನ ಶೈಲಿ ರೋಗಗಳನ್ನು ದೂರಿಡಕ್ಕೆ ಹಾಗೂ ಇತ್ತೀಚೆಗೆ ಅನೇಕ ರೋಗಗಳನ್ನು ನಾವು ಕಾಣಬಹುದು, ಆ ರೋಗಗಳನ್ನು ಅಂದರೆ ಸಕ್ಕರೆ ರೋಗ, ಹೃದಯ ಸಂಬಂಧಿ ರೋಗ, ಬೊಜ್ಜುತನ ಇರ್ಬೋದು, ಅಪೌಷ್ಟಿಕತೆ ಅನ್ನುವಂಥ ಕಾಡುತ್ತಿರುವ ದೇಶಕ್ಕೆ ಇನ್ನೊಂದು ಹೆಮಾರಿ, ಇಂಥ ರೋಗಗಳನ್ನು ದೂರಿಡಲು ನಮಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಇದ್ದು, ಹಾಗಿದ್ದಲ್ಲಿ ಸಿರಿಧಾನ್ಯಗಳಲ್ಲಿ ಪೌಷ್ಟಿಕ ಆಹಾರ, ಪೌಷ್ಟಿಕ ಗುಣಗಳು ಹೊಂದಿರೋದ್ರಿಂದ ಅಂದರೆ ನಾರಿನಂಶ, ಮಿನರಲ್ಸ್ ಆದಂಥ ಕ್ಯಾಲ್ಸಿಯಮು, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಇವೆಲ್ಲ ಇರೋದ್ರಿಂದ ನಮಗೆ ಒಂದು ಒಳ್ಳೆ ಪೌಷ್ಟಿಕತೆ ಕೊಡುತ್ತವೆ. ಅದಕ್ಕೆ ನಮ್ಮ ಸಿರಿಧಾನ್ಯಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗುರುತಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಿದ್ರೆ ನಮ್ಮ ರೈತ ಉತ್ಪಾದಕರ ಸಂಸ್ಥೆಗಳ ಪಾತ್ರವೇನು ನಮ್ಮ ಸಿರಿಧಾನ್ಯ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯಲ್ಲಿ ಅಂತಂದ್ರೆ, ಮುಖ್ಯವಾಗಿ ಸಿರಿಧಾನ್ಯಗಳು ಸಣ್ಣ ಹಾಗೂ ಅತಿ ಸಣ್ಣ ರೈತರು ಬೆಳೆದಿರ್ತಾರೆ. ಅವರಿಗೆ ಮಾರುಕಟ್ಟೆಗೆ ಹೋಗ್ಬೇಕಂತಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಪ್ಪ ಅಂತಂತಂದ್ರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆ 2 ಎಕರೆಯಲ್ಲಿ ಬೆಳೆದಿರ್ತಾರೆ. ಮಾರುಕಟ್ಟೆ ಬೆಲೆ 20-25 ರೂಪಾಯಿ ಅಥವಾ 30 ರೂಪಾಯಿ ಇದ್ದಿರುತ್ತೆ. ಆ ಬೆಲೆಗೆ ಅವರು ಮಾರುಕಟ್ಟೆ ಒಯ್ಯಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಹಿಂಗಿದ್ದಾಗ ನಮ್ಮ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಒಗ್ಗೂಡಿಸಿ ಅದರಲ್ಲಿ ಈ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಂದ ನಾವು ಸಿರಿಧಾನ್ಯಗಳನ್ನು ಪ್ರೊಕ್ಯೂರ್ಮೆಂಟ್ ಮಾಡಿ ಅದೇ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಸಂಸ್ಕರಣೆ ಮಾಡಿದ್ವಿ ಅಂತಂತಂದ್ರೆ, ತಮ್ಮದೇ ಆದಂಥ ಬ್ರ್ಯಾಂಡ್ ಮುಖಾಂತರ ಈ ಸಂಸ್ಥೆಗಳು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಹಾಗಿದ್ದಲ್ಲಿ ಸಿರಿಧಾನ್ಯಗಳಿಗೆ ಒಳ್ಳೆ ಬೆಲೆ ಬಂದ್ಬಿಡುತ್ತೆ. ಇದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ನಾವು 23 ಸಿರಿಧಾನ್ಯ ಆಧಾರಿತ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕಟ್ಟಿದ್ವಿ. ಹಾಗೆಯೇ ಕಲ್ಯಾಣ ಕರ್ನಾಟಕದಲ್ಲಿ 13 ರೈತ ಉತ್ಪಾದಕ ಸಂಸ್ಥೆಗಳು ರಚನೆಯಾಗಿದ್ದವು. ಇದಕ್ಕೆ ಆಯಾ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಗೆ ಬಹಳ ಸಹಾಯ ಮಾಡುತ್ತವೆ. ಹಾಗಿದ್ದಲ್ಲಿ ನಮ್ಮ ಸಂಸ್ಥೆಯಿಂದ ತಯಾರಿಸಲ್ಪಟ್ಟ ಸಂಸ್ಕರಣೆ ಹಾಗೂ ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥಗಳು ಯಾವ್ಯಾವ ಅಂತಂದ್ರೆ, ಮೊದಲನೇದಾಗಿ ನಾವು ಇದನ್ನು ಬಿಸ್ನೆಸ್ ರೂಪದಲ್ಲಿ ಅಂತಂತಂದ್ರೆ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಇದೊಂದು ಒಳ್ಳೆ ಬಿಸ್ನೆಸ್ ಮುಖಾಂತರ ಕೂಡ ನಾವು ಇದ್ರ ಬಗ್ಗೆ ಮಾತಾಡಬಹುದು. ಒಂದೇದೇನಪ್ಪ ಅಂತಂತಂದ್ರೆ ಸಂಸ್ಕರಣೆ, ಸಿರಿಧಾನ್ಯ ಸಂಸ್ಕರಣೆ. ಸ್ನೇಹಿತರೆ, ನಿಮಗೆ ತಿಳಿದಿರೋ ಹಾಗೆ ಸಿರಿಧಾನ್ಯ ಸಂಸ್ಕರಣೆ ಮಾಡುವುದು ಮೊದಲು ನಾವು ಕುಟ್ಟಿ ಅದನ್ನು ಸಿಪ್ಪೆ ತೆಗಿತಿದ್ವಿ, ಅಥವಾ ಮೆನುವಲಿ ನಾವು ಅದರನ್ನು ಕ್ಲೀನ್ ಮಾಡ್ತಿದ್ವಿ. ಸಿಪ್ಪೆ ತೆಗೆದ ನಂತರ ನಮಗೆ ಊಟ ಮಾಡೋಕ್ಕೆ ಅದು ಯೋಗ್ಯ ಇರ್ತದೆ. ಬಟ್ ಇತ್ತೀಚೆಗೆ ನಮ್ಮದು ಜೀವನ ಶೈಲಿ ಆಹಾರ ಪದ್ಧತಿ ಬದಲಾವಣೆ ಆಗಿರೋದ್ರಿಂದ ಸಿರಿಧಾನ್ಯಗಳ ಸೇವನೆ ಕಡಿಮೆ ಆಗೈತೆ. ನಾವು ಸಂಸ್ಕರಣಾ ಘಟಕಗಳನ್ನು ನಮ್ಮ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿದ್ವಿ ಅಂತೇಳಂತಂದ್ರೆ 30-40 ರೂಪಾಯಿ ಸಿಗುವಂತಹ ಸಿರಿಧಾನ್ಯಗಳ ರೇಟನ್ನು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ನೋಡ್ಬೋದು. ನಿಮ್ಗೆ ಗೊತ್ತೇ ಇದೆ, ಸಂಸ್ಕರಣೆ ಮಾಡಿದಂತಹ ಸಿರಿಧಾನ್ಯಗಳ ಬೆಲೆ 80-100 ರೂಪಾಯಿ ಕೆಜಿಗೂ ಮಾರಾಟ ಮಾಡ್ತಿರುವುದನ್ನು ನಾವು ಕಾಣಬಹುದು. ಸೊ ಇದು ಒಂದು ನಮಗೆ ಒಳ್ಳೆಯ ಅವಕಾಶ, ಪ್ರಾಥಮಿಕ ಸಂಸ್ಕರಣೆ ಮಾಡುವಂಥದ್ದು. ನಂತರ ಸೆಕೆಂಡ್ರಿ ಪ್ರೊಸೆಸಿಂಗ್ ಅಥವಾ ದ್ವಿತೀಯ ಸಂಸ್ಕರಣೆ ಅಂತೀವಿ. ಅದರಲ್ಲಿ ನಾವು ಇದೇ ಧಾನ್ಯಗಳನ್ನು ಅಂದರೆ ಸಂಸ್ಕರಣೆ ಮಾಡಿದಂಥ ಧಾನ್ಯಗಳನ್ನು ಇಟ್ಕೊಂಡು ನಾವು ಅದರಿಂದ ಸಿರಿಧಾನ್ಯ ಹಿಟ್ಟನ್ನು ಕೂಡ ಮಾಡಬಹುದು. ಪಲ್ವರೈಸರ್ ಇನ್ಸ್ಟಾಲ್ ಮಾಡಿ ಆಮೇಲೆ ರವಾ ಮಾಡ್ಬೋದು. 3 ತರಹದ ರವಾ, ಅದರಲ್ಲಿ ಕೂಡ ಉಪಮಾ ರವಾ, ಇಡ್ಲಿ ರವಾ ಹಾಗೂ ಕಿಚಡಿ ರವಾ, ಈ ಥರದ 3 ರವಾ ಕೂಡ ಮಾಡ್ಬೋದು ಎಲ್ಲಾ 9 ಸಿರಿಧಾನ್ಯಗಳಿಂದ. ಸೊ ಬೇಡಿಕೆಗೆ ಅನುಗುಣವಾಗಿ ನಾವು ಬಜಾರಲ್ಲಿ ನೋಡಬಹುದು ಇನ್ಸ್ಟಂಟ್ ಮಿಕ್ಸಿಸ್ ಅಂತಂತಂದ್ರೆ 3 ನಿಮಿಷದಲ್ಲಿ ಮ್ಯಾಗಿ ಮಾಡುವಂಥ ಪದಾರ್ಥಗಳದವು, 3 ನಿಮಿಷದಲ್ಲಿ ಖಿಚಡಿ ಮಾಡುವಂಥ ಪದಾರ್ಥಗಳದವು. ಸೊ ಅದೇ ಥರ ಸಿರಿಧಾನ್ಯದಲ್ಲೂ ಕೂಡ ನಮ್ಮ ಸಂಸ್ಥೆಯಿಂದ ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಇನ್ಸ್ಟಂಟ್ ಕಿಚಡಿ ಮಿಕ್ಸ್ ಅಂತ ಹೇಳೈತಿ, ಇನ್ಸ್ಟಂಟ್ ಜೋವಾರ್ ಇಡ್ಲಿ ಮಿಕ್ಸ್, ಇನ್ಸ್ಟಂಟ್ ವರ್ಮಿಸೆಲ್ ಮಿಕ್ಸು. ಇಂಥ ತಂತ್ರಜ್ಞಾನಗಳು ನಮ್ಮ ಗ್ರಾಹಕರಿಗೆ ನೇರವಾಗಿ ಮುಟ್ಟಕ್ಕೆ ಅವಕಾಶಗಳದವು. ಸೊ ಇಂಥದ್ದಕ್ಕೆ ಕೂಡ ನಾವು ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಆ ಇನ್ವೆಸ್ಟ್ಮೆಂಟ್ ಅಂದರೆ 3-4 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ವಿ ಒಂದು ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಅಂದ್ರೆ ಡೈರೆಕ್ಟಾಗಿ ಇಂಥ ಇನ್ಸ್ಟಂಟ್ ಮಿಕ್ಸ್ ಹಲವು ಇನ್ಸ್ಟಂಟ್ ಮಿಕ್ಸಸ್ ಸಿರಿಧಾನ್ಯದಲ್ಲಿ ಮಾಡಿ ನಾವು ಮಾರುಕಟ್ಟೆಗೆ ಇಳಿಯಬಹುದು. ಈಗ ನಾವು ಹಿಟ್ಟು ಹಾಗೂ ರವದ ಬಗ್ಗೆ ಮಾತಾಡಿದ್ವಿ. ಮುಂದಿನ ತಂತ್ರಜ್ಞಾನಗಳು ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದರು ಯಾವ್ಯಾವಪ್ಪ ಅಂತಂದ್ರೆ ಟ್ರೆಡಿಷನಲ್ ಫುಡ್ಸ್ ಅಂತಂತಂತಂದ್ರೆ ಚಕ್ಲಿ, ಮುರುಕು, ಲಡ್ಡು ಹಾಗೂ ಕೈಯಿಂದ ಮಾಡಿರುವಂಥ ನಿಪ್ಪಟ್ಟುಗಳು. ಸೊ ಇವೆಲ್ಲ ಫುಡ್ಸು ಕೂಡ, ಇವನ್ ರೊಟ್ಟಿನೂ ಆಗಿರುತ್ತೆ, ಇವೆಲ್ಲ ಫುಡ್ಸು ನಮಗೆ ಭಾಳ ರುಚಿಕರವಾಗಿರ್ತಾವೆ, ಹಾಗೆ ಗ್ರಾಹಕರನ್ನ ಸೆಳಿತಾವೆ. ಸೊ ಇಂಥ ಫುಡ್ಸ್ನು ಕೂಡ ನಾವು ಮಾರುಕಟ್ಟೆಗೆ ತರಬಹುದು. ಸೊ ಸ್ವಸಹಾಯ ಸಂಘ ಆಗಿರ್ಬೋದು ಅಥವಾ ರೈತ ಉತ್ಪಾದಕರ ಸಂಸ್ಥೆಗಳಾಗಿರ್ಬೋದು, ಇವಕ್ಕೆಲ್ಲ ಭಾಳ ಇನ್ವೆಸ್ಟ್ಮೆಂಟ್ ಏನಿರೋದಿಲ್ಲ. ಸೊ ನೇರವಾಗಿ ನಾವು ಹಿಟ್ಟು ಏನು ರೆಡಿ ಮಾಡಿರ್ತೀವಿ, ಅದೇ ಹಿಟ್ಟನ್ನು ನಾವು ಯೂಸ್ ಮಾಡಿಕೊಂಡು ಈ ಥರ ಟ್ರೆಡಿಷನಲ್ ಫುಡ್ಸ್ ರೆಡಿ ಮಾಡಿದ್ವಿ ಅಂದರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಂದ್ಬಿಡುತ್ತೆ. ಇತ್ತೀಚೆಗೆ ಹಲವಾರು ಉದ್ಯಮಿಗಳು ಇದ್ರ ಬಗ್ಗೆ ಮಾರುಕಟ್ಟೆಯಲ್ಲಿ ಸಿರಿಧಾನ್ಯ ಟ್ರೆಡಿಷನಲ್ ಫುಡ್ಸ್ನ ಮಾರುಕಟ್ಟೆಗೆ ತರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇಂಥ ಪದಾರ್ಥಗಳನ್ನು ಮಾರುಕಟ್ಟೆಗೆ ತಂದಿರುವುದನ್ನು ನೀವು ಕಾಣಬಹುದು. ಸೊ ನೆಕ್ಸ್ಟ್ ಒಂದು ತಂತ್ರಜ್ಞಾನಗಳೇಪ ಅಂತಂದ್ರೆ ಬೇಕರಿಗೆ ಸಂಬಂಧಿಸಿದ್ದು. ರೈತರೇ, ನಿಮಗೆ ತಿಳಿದಿರೋ ಹಾಗೆ ಬೇಕರಿ ಪದಾರ್ಥಗಳ ಬೇಡಿಕೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಯಾವುದೇ ಖುಷಿಯ ಸಂದರ್ಭ ಇತ್ತಂತಂದ್ರೆ ನಾವು ಬೇಕರಿ ಪದಾರ್ಥಗಳನ್ನು ಮನೆಗೆ ತಂದು ಕೇಕ್ ಅಂತ ಪದಾರ್ಥಗಳನ್ನು ಕಟ್ ಮಾಡಿ ನಾವು ಸೇವನೆ ಮಾಡ್ತಿರ್ತೀವಿ. ಅದರಲ್ಲಿ ಮುಖ್ಯವಾಗಿ ಕೇಕ್ಸು, ಬಿಸ್ಕೆಟ್ಸ್, ಬನ್, ಕುಕೀಸ್, ಸಿರಿಧಾನ್ಯಗಳ ಹಿಟ್ಟನ್ನು ಯೂಸ್ ಮಾಡಿ ನಾವು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ದೀವಿ. ಸೊ ಈ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಾವು ಒಳ್ಳೆ ಉದ್ಯಮನ ಸೃಷ್ಟಿ ಮಾಡಬಹುದು. ನಮ್ಮ ಸಂಸ್ಥೆಯಲ್ಲಿ 100% ಜೋಳದ ಹಿಟ್ಟನ್ನು ಬಳಕೆ ಮಾಡಿ ಬಿಸ್ಕಿಟ್ ರೆಡಿ ಮಾಡಿರೋದನ್ನು ಅಥವಾ ಕುಕೀಸ್ ರೆಡಿ ಮಾಡಿರೋದನ್ನು ನೀವು ಕಾಣಬಹುದು. ಆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ. ಸಿರಿಧಾನ್ಯದಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಏನಪ್ಪ ಅಂತ ಹೇಳಂತಂದ್ರೆ ಫ್ಲೇಕ್ಸ್ ಅಥವಾ ಪೋಹಾ ಅನ್ಬೋದು ಅಥವಾ ಪಫ್ಸ್, ಇವೆಲ್ಲ ಒಂದು ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸು. ಇದರಲ್ಲಿ ನಾವು ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ODUP ಪ್ರೋಗ್ರಾಮ್ ಆಗಿರ್ಬೋದು ಅಥವಾ PMFME ಪ್ರೋಗ್ರಾಮ್ನಲ್ಲಿ ಕೂಡ ನಾವು ಬ್ಯಾಂಕ್ನಿಂದ ಸಾಲ ಪಡೆದು ಇಂಥ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಉದ್ಯಮವನ್ನು ಸೃಷ್ಟಿ ಮಾಡ್ಬೋದು. ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂತಂದ್ರೆ ಒಂದು ಒಳ್ಳೆಯ ತಂತ್ರಜ್ಞಾನಗಳ ಅಥವಾ ರೆಸಿಪೀಸ್, ನಮ್ಮ ಸಿರಿಧಾನ್ಯ ಆಧಾರಿತ ರೆಸಿಪೀಸ್ ಯೂಸ್ ಮಾಡಿ ಒಂದು ಧಾಬಾ ಅಥವಾ ರೆಸ್ಟೋರೆಂಟ್ ಅಥವಾ ಖಾನಾವಳಿ ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು. ಇತ್ತೀಚೆಗೆ ಜೀವನಶೈಲಿ ರೋಗ ಇರುವಂಥ ಜನರು ಅಥವಾ ಗ್ರಾಹಕರು ಏನಾದರೂ ಒಂದು ಸಿರಿಧಾನ್ಯ ಆಧಾರಿತ ಪದಾರ್ಥನ ತಿನ್ಬೇಕಂತ ಹೇಳಿ ಅನ್ಕೊಂಡಿರ್ತಾರೆ. ಆದರೂ ಕೂಡ ಅವರಿಗೆ ಅಲ್ಲಿ ಇಲ್ಲಿ ಸಿರಿಧಾನ್ಯ ಆಧಾರಿತ ಪದಾರ್ಥಗಳು ಸಿಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಸಿರಿಧಾನ್ಯ ಆಧಾರಿತ ಯಾವುದಾದ್ರೂ ಒಂದು ರೆಸಿಪಿ ಮಾಡ್ಬೇಕಂದ್ರೆ ಅದಕ್ಕೆ ಆದಂತಹ ಒಂದು ಸ್ಕಿಲ್ ಬೇಕಾಗುತ್ತೆ. ಬಟ್ ಅಂತ ಸ್ಕಿಲ್ ಎಲ್ಲರ ಹತ್ರನೂ ಇಲ್ಲದೆ ಇರೋದಕ್ಕೆ ಈ ರೆಸ್ಟೋರೆಂಟ್ ಅಥವಾ ಧಾಬಾ ಎಲ್ಲ ಕಡೆನೂ ಇಲ್ಲ. ಬಟ್ ನಮ್ದೊಂದು ರೈತ ಉತ್ಪಾದಕರ ಸಂಸ್ಥೆ ಐತಿ ವಿಶಾಖಪಟ್ಟಣಂದಲ್ಲಿ, ಅದು ತಾನಾಗೇ ಒಂದು ಇಂಥ ರೆಸಿಪೀಸ್ ಯೂಸ್ ಮಾಡಿ ತಮ್ಮದೇ ಆದಂಥ ಒಂದು ಖಾನಾವಳಿ ರೆಡಿ ಮಾಡಿದ್ದಾರೆ. ಆ ಖಾನಾವಳಿ ಸ್ಟಾರ್ಟ್ ಮಾಡಿದ್ಮೇಲೆ ಹಲವು ಗ್ರಾಹಕರು ಅದಕ್ಕೆ ಭೇಟಿ ಕೊಟ್ಟು ಅದರ ಉಪಯೋಗ ತಗೊಳ್ತಾ ಇದ್ದಾರೆ. ಜೊತೆಯಲ್ಲಿ ಖಾನಾವಳಿಯಿಂದ ಮಾಡಿರುವಂಥ ಬಿಸಿಬೇಳೆಬಾತು ಹಾಗೂ ಸಾಮೆಯ ಪಾಯಸ ಅನ್ನು ಅಂಗನವಾಡಿ ಹಾಗೂ ದೊಡ್ಡ ಕಂಪನಿಗಳು ಕೂಡ ಸರಬರಾಜು ಮಾಡ್ತಾ ಇದ್ರು. ಹಿಂಗಿದ್ದಾಗ ನಮ್ಮದೇ ಆದಂತ ಒಂದು ರೈತ ಉತ್ಪಾದಕರ ಸಂಸ್ಥೆ ಮುಖಾಂತರ ಈ ತರಹದ ರೆಸ್ಟೋರೆಂಟ್, ಧಾಬಾ ಅಥವಾ ಖಾನಾವಳಿಯನ್ನು ಸ್ಟಾರ್ಟ್ ಮಾಡಿ ಸಿರಿಧಾನ್ಯಧಾರಿತ ಪದಾರ್ಥಗಳನ್ನು ಯಾವುದಾದ್ರೂ ಒಂದು ಅಂಗನವಾಡಿಗೋ ಅಥವಾ ದೊಡ್ಡ ದೊಡ್ಡ ಕಂಪನೀಸ್ಗೋ, ಕಾರ್ಪೊರೇಟ್ ಕಂಪನಿ ಆಫೀಸಸ್ಗೋ, ಆಮೇಲೆ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ಇದ್ರ ಬೇಡಿಕೆ ಇರೋದ್ರಿಂದ ಇಂತಹ ಸಿರಿಧಾನ್ಯ ಆಧಾರಿತ ಖಾನಾವಳಿಯನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತು ರೈತರಿಗೆ ಇನ್ನೂ ಯಾವುದು ಅನುಕೂಲದ ಸಿರಿಧಾನ್ಯ